ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದ್ದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ JG ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರೋ ಸುತ್ತೂರಿನಲ್ಲಿ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ JG ರಾಜಣ್ಣ ಅವರು. ರಾಜಣ್ಣ ಅವರೇ, ಹೇಳಿ, ಭತ್ತದ ಬೆಳೆಯಲ್ಲಿ ಹಾಗೂ ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯಿಂದ ನಾವು ಗುಣಮಟ್ಟದ ಉತ್ಪಾದನೆ ಸಾಧ್ಯ ಆಗುತ್ತೆ, ಒಳ್ಳೆಯ ಮಾರುಕಟ್ಟೆ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪೋಷಕಾಂಶಗಳ ಮಹತ್ವವನ್ನು, ಪೋಷಕಾಂಶಗಳು ಅಂತಿದ್ದ ಹಾಗೆ ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಇವೆಲ್ಲದರ ಒಂದು ಸರಿಯಾದ ಪೂರೈಕೆ ಬೆಳೆಯ ಬೆಳವಣಿಗೆಯ ಮೇಲೆ, ಹಾಗೆಯೇ ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರೋದರಿಂದ ಇವುಗಳ ಬಗ್ಗೆ ನಾವು ಏನೆಲ್ಲ ಗಮನ ಹರಿಸ್ಬೇಕು, ಏನೆಲ್ಲ ಪೋಷಕಾಂಶಗಳು ಅತ್ಯವಶ್ಯಕವಾಗಿ ಬೇಕಾಗುತ್ತೆ, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲನೇದಾಗಿ ತಮಗೂ ಸಹ ನಮಸ್ಕಾರ. ಈ ದಿನ ಪೋಷಕಾಂಶ ನಿರ್ವಹಣೆ ಅಂದರೆ ಭತ್ತ ಮತ್ತು ಕಬ್ಬಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಪೋಷಕಾಂಶ ನಿರ್ವಹಣೆ ಮಾಡದೇ ಇದ್ದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸರ್. ಮೊದಲನೇದಾಗಿ ಈ ಭತ್ತದಲ್ಲಿ ಪೋಷಕಾಂಶ ನಿರ್ವಹಣೆ ನಾವು ನೋಡಬೇಕಾಗ್ತದೆ. ಭತ್ತದಲ್ಲಿ ಪೋಷಕಾಂಶ ನಿರ್ವಹಣೆ ಭಾಳ ಅತ್ಯವಶ್ಯಕ. ಈಗ ಎಲ್ಲ ಕಡೆ ಭತ್ತವನ್ನು ನಾಟಿ ಮಾಡ್ತಿರೋದ್ರಿಂದ ಸುಮಾರು ಮೈಸೂರು ಭಾಗದಲ್ಲಿ 1-1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವನು ಭತ್ತವನ್ನು ಬೆಳೀತಾ ಇದ್ದಾರೆ. ಸೊ ಈಗೆಲ್ಲ ನಾಟಿ ಮಾಡೋದಕ್ಕೆ ಶುರುವಾಗ್ತಿರೋದ್ರಿಂದ ಈ ಒಂದು ರೈತರಿಗೆ ಅಲ್ಲೆಲ್ಲ ಕ್ಯಾಂಪ್ ಮಾಡಿ ಈ ಒಂದು ಮಾಹಿತಿನ ಸಹ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಮುಖಾಂತರ ಇದು ಹೋಗೋದ್ರಿಂದ ತುಂಬ ಜನಕ್ಕೆ ಇದು ತಲುಪುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿದೆ ಸರ್. ಮೊದಲನೇದಾಗಿ ಭತ್ತದಲ್ಲಿ ಪೋಷಕಾಂಶ ನಿರ್ವಹಣೆ ಅಂತ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಭತ್ತದಲ್ಲಿ ಏನು ಪೋಷಕಾಂಶ ಕೊಡಬೇಕಾಗುತ್ತೆ, ಭತ್ತ ಏನನ್ನು ಕೇಳುತ್ತೆ ಅಂತ ನಾವು ನೋಡ್ತಾ ಹೋದಾಗ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒಂದು ವಿಧಾನ ನಾವು ಇದ್ದು ಹೇಳ್ತಾ ಹೋಗ್ತೀವಿ. ಮಣ್ಣನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು, ಮಣ್ಣನ್ನು ಪರೀಕ್ಷೆ ಮಾಡಿ ಅದರಲ್ಲೇ ನ್ಯೂನತೆ ಏನಿದೆ ಅಂತ ನೋಡಿ ಆ ನ್ಯೂನತೆಯನ್ನು ಸರಿದೂಗಿಸಿದ್ರೆ ಆವಾಗ ಭತ್ತಕ್ಕೂ ಸಹ ಪೋಷಕಾಂಶ ಒಂದು ಸಮರ್ಪಕವಾದ ನಿರ್ವಹಣೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ನಾವು ಮಣ್ಣನ್ನು ಪರೀಕ್ಷೆ ಮಾಡಿದೆ ಗೊತ್ತಾಗ್ತಕ್ಕಂಥದ್ದು, ಮಣ್ಣಿನ ಒಂದು ರಸಸ್ತರ ನೋಡ್ತೀವಿ ಸರ್. ರಸಸ್ತರ ಎಷ್ಟಿದೆ ಭತ್ತ ಬೆಳೀತಕ್ಕಂಥ ಗದ್ದೆನಲ್ಲಿ, ಎಷ್ಟಿದ್ರೆ ಸೂಕ್ತ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ರಸಸಾರ 6.5ಕ್ಕಿಂತ ಕಡಿಮೆ ಇದ್ದರೆ ಅಂಥ ಮಣ್ಣನ್ನು ಉಳಿ ಮಣ್ಣು ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಉಳಿ ಮಣ್ಣಿನ ಸುಧಾರಕಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಕೆಲವು ಸುಧಾರಕಗಳಿದ್ದಾವೆ, ಡೋಲಮೇಟ್ ಅಂತ ಇರ್ತಕ್ಕಂಥ ಸುಧಾರಕ ಆಗ್ಬೋದು, ಅಥವಾ ಕ್ಯಾಲ್ಸಿಯಂ ಆಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಈ ಥರ ಸುಧಾರಕಗಳನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಷ್ಟು KGನ ಹಾಕ್ಬೇಕು ಅಂತ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ನಮಗೆ ಅಲ್ಕಲೈನ್ ಸಾಯಿಲ್ಸ್ ಅಥವಾ ಕ್ಷಾರ ಮಣ್ಣು ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ಜಿಪ್ಸಮನ್ನು ಕೊಡ್ತಾ ಹೋಗ್ತೀವಿ. ಜಿಪ್ಸಮ್ ಕೊಡೋದ್ರಿಂದ ಆ ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ಕಡಿಮೆ ಆದ ನಂತರ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶವನ್ನು ಬೆಳೆ ತಗೊಳ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅವೆರಡು ಮಣ್ಣುಗಳು ಸಮಸ್ಯಾತ್ಮಕ ಅಂತ ನಾವು ಹೇಳ್ತೀವಿ. ಅದು ಬಿಟ್ಟರೆ 6.5-7.5 ಇದ್ದರೆ ಆ ಮಣ್ಣು ತುಂಬ ಸೂಕ್ತವಾಗಿದೆ ಬೆಳೆ ಬೆಳೀಲಿಕ್ಕೆ, ಎಸ್ಪೆಷಲಿ ಭತ್ತದ ಬೆಳೆಗೋದು ಭಾಳ ಅನುಕೂಲಕರವಾಗಿದೆ ಅಂತ ನಾವು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀವಿ ಸರ್. ಸೊ ಇದರಲ್ಲಿ ನಾವು ಮೊದಲನೇದಾಗಿ ತೊಗೊಂಡಾಗ ಭತ್ತವನ್ನು ಒಟ್ಲುಪಾತಿ ಅಂತ ನಮ್ಮಲ್ಲಿ ರೈತ ಬಂದರೆ ಹೇಳ್ತಾರಲ್ಲ, ಒಟ್ಲುಪಾತಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಬರೋಟ್ಲು ಅಂತ ಮಾಡ್ತಾರೆ, ಕೆಸರೊಟ್ಲು ಅಂತ ಎರಡು ಪೆತ್ರೆಡಲ್ಲಿ ಮಾಡ್ತಾ ಹೋಗ್ತಾರೆ. ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಬರೋಟ್ಲು ಅಂತ ನೋಡಿದಾಗ ಬರೋಟ್ಲು ಮಾಡಿದೆ ಸ್ವಲ್ಪ ದಿವಸದಲ್ಲೇ, ಒಂದು 12-15 ದಿವಸದಲ್ಲೇ ಪೈರೆಲ್ಲ ಹಳದಿ ಬಣ್ಣ ಆಗ್ತಾ ಹೋಗುತ್ತೆ. ಸೊ ಪೈರಲ್ಲಿ ಹಳದಿ ಬಣ್ಣ ಆಗ್ತಾ ಹೋದರೆ ಅಲ್ಲಿ ಕಬ್ಬಿಣ ಮತ್ತು ಜಿಂಕಿನ ಕೊರತೆ ಆ ಮಣ್ಣಲ್ಲಿ ಕಾಣಿಸ್ಕೊಳ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಆವಾಗ ಒಟ್ಲಲ್ಲಿ ಬರ್ತಕ್ಕಂಥ ಸಸಿಗಳು ಆರೋಗ್ಯಕರವಾದ ಸಸಿಗಳು ಬರಲ್ಲ. ಆರೋಗ್ಯಕರ ಸಸಿಗಳು ಬರಲ್ಲ ಅಂದರೆ ಅದನ್ನು ನಾಟಿ ಮಾಡಿದಾಗ ನಾವು ಇಳುವರಿಯನ್ನು ಸಹ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಆವಾಗ ಆ ಮಣ್ಣಿಗೆ ನಾವು ಬೇಸಲ್ ಡೋಸೇಜ್ ಅಂತ ಹೇಳ್ತೀವಿ, ಗೊಬ್ಬರನ ಕೊಡಬೇಕಾಗುತ್ತೆ. ಸುಮಾರು 1-1.5 kg ಯೂರಿಯಾ, 2-2.5 kg ಸಿಂಗಲ್ ಸೂಪರ್ ಫಾಸ್ಫೇಟು ಸೂಪರ್ ಅಂತ ನಾವು ಹೇಳ್ತೀವಿ. ಆಮೇಲೆ 1 kg ಅಥವಾ 1.5 kg ಪೊಟಾಷನ್ನು ಆ ಒಂದು 3 ಕುಂಟೆ ನರ್ಸರಿ, ಅಂದರೆ 1 ಎಕರೆಗೆ ರೈತರು ನರ್ಸರಿ ಮಾಡಬೇಕಾದ್ರೆ 3 ಕುಂಟೆ ನರ್ಸರಿ ಮಾಡ್ತಾರೆ, ಆ ಒಂದು ನರ್ಸರಿಗೆ ಇಷ್ಟು ಗೊಬ್ಬರನ ಸಮರ್ಪಕವಾಗಿ ಕೊಡಬೇಕಾಗುತ್ತೆ. ಸೊ ಇದು ಕೊಟ್ಟ ನಂತರ ಪೈರು ಏನು ಬರುತ್ತೆ ಆ ಪೈರು ನೋಡಿಕೊಂಡು ಪೈರಿನ ನ್ಯೂನತೆ ಬಂದರೆ ಅಥವಾ ಕೀಟಗಳು ರೋಗಗಳು ಬಂದರೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಅದಕ್ಕೆ ನಾವು ಜಿಂಕು ಇದನ್ನು ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಹೆಚ್ಚಾಗಿ ಬರೋಟ್ಲಲ್ಲಿ ಜಿಂಕ್ ಕಾಣಿಸ್ಕೊಂಡ್ರೆ ಅದಕ್ಕೆ ಜಿಂಕ್ EDT ಅಂತ ನಮ್ಮಲ್ಲಿ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು 1 gram 1 liter ಹಾಕ್ಕೊಂಡು ಜೊತೆಗೆ 19-2 gram ಹಾಕ್ಕೊಂಡು ಸ್ಪ್ರೇ ಕೊಡೋದ್ರಿಂದ ಈ ಒಂದು ನ್ಯೂನತೆಯಿಂದ ಪೈರು ಹೊರಗಡೆಗೆ ಬಂದು ಹಸಿರಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಬರ್ತಾ ಹೋಗುತ್ತೆ. ಸುಮಾರು 18-20 ದಿವಸಕ್ಕೆ ನಾಟಿ ಮಾಡ್ತಕ್ಕಂಥ ಆರೋಗ್ಯಕರವಾದ ಪೈರನ್ನು ನಾಟಿ ಮಾಡಬೇಕಾಗುತ್ತೆ. ಸೊ ಅಲ್ಲಿನ ತನಕ ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಂಡು ಆ ಪೈರನ್ನು ಮುಖ್ಯ ಗದ್ದೆಗೆ ನಾವು ನಾಟಿ ಮಾಡಬೇಕಾಗುತ್ತೆ. ಮುಖ್ಯ ಗದ್ದೆಗೆ ನಾಟಿ ಮಾಡ್ಬೇಕಾದ್ರೆ ಅದರಲ್ಲಿ ಜಿಂಕು ಅಥವಾ ಸತುವಿನ ಕೊರತೆ ಅಥವಾ ಬೇರೆ ಪೋಷಕಾಂಶಗಳ ಕೊರತೆ ಇದ್ದರೆ ಅದನ್ನು ನಾವು ನಿರ್ವಹಣೆ ಮಾಡಿಕೊಂಡು ಅಲ್ಲಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಜಿಂಕನ್ನು ಕೊಡಬೇಕಾಗುತ್ತೆ ಗದ್ದೆಗೆ. ಸುಮಾರು 1 kg 1 ಎಕರೆ ಪ್ರದೇಶಕ್ಕೆ ಜಿಂಕನ್ನು ಕೊಡಬೇಕಾಗುತ್ತೆ. ಜಿಂಕನ್ನು ಕೊಡ್ತಕ್ಕಂಥದ್ದು ನಾವು ನಾಟಿ ಮಾಡೋಕ್ಕೆ 4-5 days ಮೊದಲೇ ಕೊಟ್ಟರೆ ಭಾಳ ಒಳ್ಳೆಯದು. ಪೈರನ್ನು ನಾಟಿ ಗೊರೆಗದ್ದೆ ಅಂತ ಹೊಡಿತಾರೆ ಆ ಟೈಮಲ್ಲಿ ಕೊಟ್ಟಾಗ ನಾವು ಬೆಳೆನ ನಾಟಿ ಮಾಡಿದ ತಕ್ಷಣ ಅದಕ್ಕೆ ಜಿಂಕು ಸಿಗ್ತಾ ಹೋಗುತ್ತೆ, ಬೆಳೆ ಹಳದಿ ಬಣ್ಣ ಆಗಲ್ಲ, ಹಸಿರಾಗಿ ಹಾಗೆ ಉಳಿಯುತ್ತೆ. ಸೊ ಹಾಗಾಗಿ 4-5 days ಮೊದಲೇ ಈ ಒಂದು ಜಿಂಕನ್ನು ಅಲ್ಲಿಗೆ ಸೇರಿಸ್ಬೇಕಾಗತ್ತೆ. ಜೊತೆಗೆ ಕೊಟ್ಟೆ ಗೊಬ್ಬರ ಕೊಡ್ತಕ್ಕಂಥ ರೈತರು ಕೊಟ್ಟೆ ಗೊಬ್ಬರನ ಅದೇ ಒಂದು ಹಂತದಲ್ಲಿ ಕೊಡಬೇಕಾಗುತ್ತೆ. ಇದಾದ ನಂತರ ನಾಟಿ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಪೈರನ್ನು ಸುಮಾರು 20-22 days ಇರ್ತಕ್ಕಂಥ ಪೈರನ್ನು ನಾಟಿ ಮಾಡಬೇಕಾಗುತ್ತೆ. ಸುಮಾರು ತುಂಬ ಜನ ರೈತರು 30-32 days ತಕ್ಕ ಮಾಡ್ತಕ್ಕಂಥ ರೈತರು ನಾವು ನೋಡಿದ್ದೀವಿ. ಲೇಟಾಗಿ ನಾಟಿ ಮಾಡಿದಂಥ ರೈತರಲ್ಲಿ ಇಳುವರಿ ಅಷ್ಟು ಚೆನ್ನಾಗಿ ಬಂದಿರೋದಿಲ್ಲ. ಸೊ ಹಾಗಾಗಿ ಬೇಗ ನಾಟಿ ಮಾಡ್ತಕ್ಕಂಥದ್ದು 20-22 days ಒಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಈಗ 2-3 ಮೆಥಡ್ ಬಂದಿದೆ, ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನಾವು ನಾಟಿ ಮಾಡಬೇಕಾದ್ರೆ ಕೆಲವು ಗೊಬ್ಬರಗಳನ್ನು ನಾವು ಕೊಡಬೇಕಾಗುತ್ತೆ ಬೆಳೆಗೆ. ಸೊ ಆ ಗೊಬ್ಬರದಲ್ಲಿ ಯಾವ ಗೊಬ್ಬರ ನಮಗೆ ಹತ್ತಿರದ ಅಂಗಡಿಗಳಲ್ಲಿ ಸಿಗುತ್ತೆ, ಯಾವ ಜಿನೇನು ಗೊಬ್ಬರ ಅಂತ ನಾವು ನೋಡಬೇಕಾಗುತ್ತೆ. ಆ ಗೊಬ್ಬರ ನೋಡಿಕೊಂಡು ಅದನ್ನು ನಾವು ಸಪ್ಲೈ ಮಾಡಬೇಕಾಗ್ತದೆ. ಸೊ ಪ್ರತಿ ಎಕರೆಗೂ ನಾವು ಕೊಡಬೇಕು ಅಂತ ಹೋದಾಗ ಮೊದಲನೇದಾಗಿ ಯೂರಿಯಾ ಸೂಪರು ಪೊಟಾಷನ್ನು ಕೊಡ್ತೀವಿ. ಇದನ್ನು ಸ್ಟ್ರೇಟ್ ಫರ್ಟಿಲೈಸರ್ಸ್ ಅಂತೀವಿ, ನೇರ ಗೊಬ್ಬರ ಅಂತ ನಾವು ಹೇಳ್ತೀವಿ. ಇದು ಭಾಳಷ್ಟು ಅನುಕೂಲ ಆಗಿರ್ತಕ್ಕಂಥ ಗೊಬ್ಬರ. ಸೂಪರ್ ಅಂತ ನಾವೇನು ಕೊಡ್ತೀವಿ, ಇದರಲ್ಲಿ 3 ಥರದ ಪೋಷಕಾಂಶ ಇರುತ್ತೆ. ಒಂದು ಕ್ಯಾಲ್ಸಿಯಂ ಇರುತ್ತೆ, 2 ರಂಜಕ ಇರುತ್ತೆ, ಆಮೇಲೆ ಸಲ್ಫರ್ ಇರುತ್ತೆ. 3 ಇರತಕ್ಕಂಥ ಗೊಬ್ಬರ ಈ ಗೊಬ್ಬರ ಭಾಳ ಅತ್ಯುತ್ತಮವಾದ ಗೊಬ್ಬರ ಅಂತ ನಾವು ಹೇಳ್ತೀವಿ. ಇದು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ರೈತರು DAP ಯೂರಿಯಾ ಪೊಟಾಷನ್ ಹೋಗ್ಬೋದು. DAP ಆದರೆ 43 kg DAP, 70 kg ಯೂರಿಯಾ, 33 kg ಪೊಟಾಷನ್ ಕೊಡಬೇಕಾಗುತ್ತೆ. ಆ 70 kg ಯೂರಿಯಾದಲ್ಲಿ ಕೊನೆಯಲ್ಲಿ ಅಂದರೆ 30 ದಿವಸಕ್ಕೆ 45 ದಿವಸಕ್ಕೆ 20-20 kg ಕೊಡಬೇಕು. ಇನ್ನು 30 kg ನಾಟಿ ಮಾಡಿದ ದಿವಸ ಕೊಡ್ತಕ್ಕಂಥದ್ದು ಸೂಕ್ತ. ಆ 2 ಸ್ಪ್ರಿಟನ್ನು ಯೂರಿಯಾನ ಕೊಡ್ತಾ ಹೋಗ್ತೀವಿ, ಜೊತೆ ಬೇಸಲ್ ಡೋಸೇಜ್ ಕೊಡ್ತೀವಿ. ಸಪೋಸ್ ನಮಗೆ ಆ ಗೊಬ್ಬರ ಸಿಗ್ತಾ ಇಲ್ಲ, 94 ಸಿಗ್ತಾ ಇದೆ ಅಂದರೆ ಸುಮಾರು 107 kg 94 ನಾಟಿ ಮಾಡಿದ ದಿವಸ ಕೊಡಬೇಕಾಗುತ್ತೆ. ಅದಾದ ನಂತರ 20-20 kg ಯೂರಿಯಾನ 30 ದಿವಸಕ್ಕೆ ಒಂದು ಸಾರಿ, ಆಮೇಲೆ 45 ದಿವಸಕ್ಕೆ ಒಂದು ಸಾರಿ ನಾವು ಒದಗಿಸ್ಬೇಕಾಗುತ್ತೆ. ಇದ್ರ ಜೊತೆಗೆ ಜಿಂಕು ಮತ್ತು ಇವನ್ನೆಲ್ಲ ನಾವು ನಿರಂತರವಾಗಿ ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಇದಲ್ಲದೆ ನಮಗೆ 20-20 ಸಿಗ್ತಾ ಇದೆ ಗೊಬ್ಬರ ಅಂದಾಗ 100 kg 1 ಎಕರೆ ಪ್ರದೇಶಕ್ಕೆ ಒದಗಿಸ್ಬೇಕಾಗುತ್ತೆ. ಜೊತೆ 40 kg ಯೂರಿಯಾನ 30 ದಿವಸದಲ್ಲಿ 1 dosage 20 kg, ಆಮೇಲೆ 45 ದಿವಸದಲ್ಲಿ 1 dosage 20 kg ಒದಗಿಸ್ಬೇಕಾಗುತ್ತೆ. ಇತ್ತೀಚಿನ ನೋಡ್ತಕ್ಕಂಥಾಗ 16-26 ಜಾಸ್ತಿ ರೈತರು ಉಪಯೋಗಿಸ್ತಕ್ಕಂಥ ರೈತರು ನೋಡಿದ್ದೀವಿ. ಆಗಿದ್ದಾಗ ಸುಮಾರು 77 kg ನಾಟಿ ಮಾಡ್ಬೇಕಾದ್ರೆ ಕೊಡ್ತಕ್ಕಂಥದ್ದು 10-26 ಜೊತೆಗೆ ಒಂದು 30 kg ಯೂರಿಯಾನ ಸೇರಿಸ್ಕೊಂಡು ನಾವು ಕೊಡಬೇಕಾಗತ್ತೆ. ಅವಾಗ ಅದಾದ ನಂತರ ನಾವು 30 ದಿವಸಕ್ಕೆ ಮತ್ತು 45 ದಿವಸಕ್ಕೆ 20 kg 20 kg ಯೂರಿಯಾನ ಕೊಡಬೇಕಾಗ್ತದೆ. ಸಪೋಸ್ 20 ಕೆ ಜಿ ಯೂರಿಯಾ ಕೊಡೋಂಥ ಸಂದರ್ಭದಲ್ಲಿ ಬೆಂಕಿ ರೋಗದ ಲಕ್ಷಣಗಳು ಇದ್ದರೆ ಆವಾಗ ಯೂರಿಯಾ ಕೊಡೋದ್ರ ಬದಲಾಗಿ ಅಮೋನಿಯಂ ಸಲ್ಫೇಟ್ ಅಂತ ನಾವೇನು ಹೇಳ್ತೀವಿ ಅಥವಾ ಲೋಕಲ್ಲಾಗಿ ಕೆಂಚುಪ್ಪು ಅಂತ ಏನು ಹೇಳ್ತಾರೆ, ಇದನ್ನು ಒದಗಿಸ್ಬೇಕಾಗತ್ತೆ. ಇದನ್ನು ಅದಕ್ಕಿಂತ ಜಾಸ್ತಿ ಅಂದರೆ 20 ಕೆ ಜಿ ಯೂರಿಯಾ ಬದಲಿಗೆ 40 ಕೆ ಜಿ ಅಮೋನಿಯಂ ಸಲ್ಫೇಟನ್ನು ಒಂದು ಎಕರೆ ಪ್ರದೇಶಕ್ಕೆ ಒದಗಿಸ್ಬೇಕಾಗತ್ತೆ ಸರ್. ಇನ್ನು ಬೆಳೆಯ ಬೆಳವಣಿಗೆಯ ಹಂತಗಳಲ್ಲೂ ಏನೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ನಾವು? ಸರ್, ಈಗ ನಾವು ನಾಟಿ ಮಾಡಿದ ನಂತರ ಒಂದು ಕಳೆನಾಶಕ ನಾವು ಕೊಡಬೇಕಾಗುತ್ತೆ, ಭಾಳ ಅತ್ಯವಶ್ಯಕ ಕೊಡಬೇಕಾಗ್ತದೆ. ನಾಟಿ ಮಾಡಿದ ಈಗ ಅದರಲ್ಲಿ ಎರಡು ಮೂರು ಥರದ ನಾಟಿ ಇತ್ತೀಚಿಗೆ ರೈತರು ಮಾಡ್ತಾಯಿದ್ದಾರೆ. ಒಂದು ಚೆಲ್ ಭತ್ತ ಅಂತ ಮಾಡ್ತಾಯಿದ್ದಾರೆ ಸರ್, ಅದು ಬಂದಂಥ ಪದ್ಧತಿ ಆಳುಗಳ ಕೊರತೆ ಇರೋದ್ರಿಂದ ಚೆಲ್ ಭತ್ತ ಅಂತ ಶುರು ಮಾಡಿದ್ದಾರೆ. ಅದು ಬಿಟ್ಟರೆ ಡ್ರಮ್ ಸೀಡಿಂಗ್ ಅಂತ ಮಾಡ್ತಾರೆ, ಆಮೇಲೆ ಮಿಷಿನ್ ನಾಟಿ ಮಾಡ್ತಾರೆ, ಮತ್ತು ಕೈ ನಾಟಿ ಅಂತ ಮಾಡ್ತಾರೆ. ಮಿಷಿನ್ ನಾಟಿ ಕೈ ನಾಟಿ ಮಾಡಿದಾಗ ನೇರವಾಗಿ ಅವರು ಆ ಸಸಿನೇ ನಾಟಿ ಮಾಡೋದ್ರಿಂದ ಅದರಲ್ಲಿ ನಮಗೆ 30 ದಿವಸಕ್ಕೆ ನಾವು ಏನು ಈ ಗೊಬ್ಬರ ಕೊಡ್ತೀವಿ, ಇದಕ್ಕಿಂತ ಮೊದಲು ನಾವು ಕಳೆ ನಿರ್ವಹಣೆ ಮಾಡಬೇಕಾಗ್ತದೆ. ಕಳೆನ ನಾಟಿ ಮಾಡೋ ದಿವಸ ಅಥವಾ ನಾಟಿ ಮಾಡಿ 2 ದಿವಸದ ಒಳಗಡೆ ಒಂದು ಕಳೆನಾಶಕವನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಸೊ ಆ ಕಳೆನಾಶಕನ ಒಂದು ಎಕರೆ ಪ್ರದೇಶಕ್ಕೆ 100 ml ಇರತಕ್ಕಂಥ ಒಂದು ಬಾಟ್ಲು ಅದನ್ನು ಉಪಯೋಗಿಸೋದ್ರಿಂದ ನಾವು ಮೊದಲನೇ ಸರಿ ಬರ್ತಕ್ಕಂಥ ಕಳೆನ ನಾವು ಕಂಟ್ರೋಲ್ ಮಾಡ್ಬೋದು. ಅದಾದ ನಂತರ ಇನ್ನೊಂದು ಸಾರಿ ಎರಡನೇ ಗೊಬ್ಬರ ಕೊಡಬೇಕಾದ್ರೆ ಒಂದು ಕಳೆನಾಶಕನ ಸ್ವಲ್ಪ ನಾವು ಉಪಯೋಗಿಸ್ತೀವಿ, ಇವು ನಾಟಿ ಮಾಡ್ತಕ್ಕಂಥ ಬೆಳೆಗೆ. ಜೊತೆಗೆ ಇದರಲ್ಲಿ ಕಾಂಡಕೊರಕ ಅಂತ ನಮಗೆ 30 ದಿವಸದಲ್ಲಿ ಶುರುವಾಗುತ್ತೆ, ಸುಳಿಯೆಲ್ಲ ಒಣಗ್ತಾ ಇರ್ತದೆ, ಕಾಂಡಕೊರಕದ ಅವಳಿ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ ಇದು ಜಾಸ್ತಿ ಅಂದರೆ ಗದ್ದೆಗಳಲ್ಲಿ ನೀರು ಕಡಿಮೆ ಇದ್ದರೆ ಅಂಥ ಗದ್ದೆಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸಮರ್ಪಕವಾಗಿ ನೀರನ್ನು ನಿರ್ವಹಣೆ ಮಾಡಬೇಕು. ಜೊತೆಗೆ ಕಾಂಡಕೊರಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕ್ಲೋರೋಪೈರಿಪಾಸು 50 EC ಅಂತ ಬರುತ್ತೆ, ಅದನ್ನು ಒಂದು ಅಥವಾ ಎರಡು ಸಾರಿ ಸ್ಪ್ರೇ ಕೊಡೋದ್ರಿಂದ ಈ ಒಂದು ಇದನ್ನು ಕಾಂಡಕೊರಕನ್ನು ಕಂಟ್ರೋಲ್ ಮಾಡ್ಬೋದು. ಅದಾದ ನಂತರ ತೆಂಡೆ ಹೊಡೆಯೋ ಟೈಮಲ್ಲಿ ಗರಿ ಸುತ್ತತಕ್ಕಂಥ ಒಂದು ಹುಳುವಿಂದ ಆವಳಿ ಜಾಸ್ತಿ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಕ್ಲೋರೋಪೈರಿಪಾಸು ಅಥವಾ ಲ್ಯಾಂಬ್ಡಾಸೆನೆತ್ರಿನ 2 ml ಹಾಕಿ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಇದನ್ನು ಕಂಟ್ರೋಲ್ ಮಾಡಬೇಕಾಗಿದೆ. ಆಮೇಲೆ ಜೊತೆಗೆ ಎಲ್ಲೆಲ್ಲಿ ಮರಳುಗದ್ದೆ ಇದೆ ಅಂಥ ಕಡೆ ನಾವು ಉಪಯೋಗಿಸ್ತಕ್ಕಂಥ ಪೊಟಾಷನ್ನು, ಏನು 33 kg ಪೊಟಾಷನ್ನು ಉಪಯೋಗಿಸ್ತೀವಿ ಅದನ್ನು 2 ಸಾರಿ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ. 17-17 kg ಒಂದು ನಾಟಿ ಮಾಡಿದಾಗ ಕೊಡ್ತಕ್ಕಂಥದ್ದು, ಎರಡನೇದು 45 ದಿವಸಕ್ಕೆ ಕೊಡ್ತಕ್ಕಂಥದ್ದು ಉತ್ತಮ. ಯಾಕೆ ಅಂತಂದರೆ ಆ ಮರಳುಗದ್ದೆಯಲ್ಲಿ ಹೆಚ್ಚಾಗಿ ಜಳ್ಳು ಬರ್ತಕ್ಕಂಥ ಅದನ್ನು ನಾವು ನೋಡಿದ್ದೀವಿ. ಸೊ ಕೊಟ್ಟಂಥ ಪೊಟಾಷ್ ಎಲ್ಲ ಲೀಚಿಂಗ್ ಆಗಿ ಅಂತರ್ಜಲ ಸೇರ್ತಕ್ಕಂಥ ಇರೋದ್ರಿಂದ 45 ದಿವಸ ಕೊಟ್ಟಂಥ ಪೊಟಾಷು ಕಟಾವ್ ಆಗತಕ್ಕ ಅದನ್ನು ಬೆಳೆಯನ್ನು ಕಾಪಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಅಂಥ ಜಮೀನಿಗೆ ಪೊಟಾಷನ್ನು 2 ಸರಿ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ. ಇನ್ನು ಕಾಳು ಕಟ್ಟುವ ಹಂತದಲ್ಲಿ ಕಾಳಿನ ಬೆಳವಣಿಗೆ ಹಾಗೆಯೇ ಗುಣಮಟ್ಟವನ್ನು ನಿರ್ಧರಿಸೋದು ಪೋಷಕಾಂಶಗಳೇ. ಖಂಡಿತ ಸರ್. ಅಲ್ಲಿ ಯಾವ ಪೋಷಕಾಂಶಗಳನ್ನು ಹೇಗೆ ಕೊಟ್ಟರೆ ಒಳ್ಳೆಯದು? ನಾವು ಆ್ಯಕ್ಚುಲಿ ಕಾಳು ಕಟ್ಟುವ ಅಂತ ನಾವು ಏನು ಹೇಳ್ತೀವಿ, 45 ದಿವಸ 50 ದಿವಸ ಆದಮೇಲೆ ಒಡೆ ಗಡಿಯೋದು ಅಂತ ನಾವು ಹೇಳ್ತೀವಿ, ಒಡೆಯಿಂದ ಹೊರಗಡಿಕೆ ಬಂದ ನಂತರ. ಸೊ ಕಾಳುಗಳು ದೃಢವಾಗಿ ಸದೃಢವಾಗಿ ಕಾಳುಗಳು ಬರಬೇಕು, ಪಾಲಿನೇಷನ್ ಆಗಬೇಕು, ಅವಾಗ ಸಮರ್ಪಕ ಗೊಬ್ಬರ ನಿರ್ವಹಣೆ ಮಾಡಿರಬೇಕು. ತುಂಬ ಕಡೆ ರೈತರಲ್ಲಿ ಏನಾಗ್ತದೆ, ಎರಡನೇ ಸರಿ ಕೊಡ್ತಕ್ಕಂಥ ಗೊಬ್ಬರನ ಕೊಡಲ್ಲ, ಒಂದು ಸರಿ ಕೊಟ್ಬಿಟ್ಟು 30 ದಿವಸ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಗೊಬ್ಬರನ. ಹಾಗಾಗಿ 45 ದಿವಸ ನಾವೇನು ಗೊಬ್ಬರ ಕೊಡ್ತೀವಿ ಆ ಗೊಬ್ಬರ ಕಾಳು ಕಟ್ಟಲಿಕ್ಕೆ, ಆಮೇಲೆ ಗೊನೆ ಹೊರಗಡೆಗೆ ಬರಲಿಕ್ಕೆ, ಕಾಳುಗಳು ಬಲೀಲಿಕ್ಕೆ, ಜಳ್ಳು ಆಗ್ದಂಗೆ ಆಗಲಿಕ್ಕೆ ಇಷ್ಟು ಕಾರ್ಯನ ನಾವು 30-45 ದಿವಸ ಏನು ಗೊಬ್ಬರ ಕೊಡ್ತೀವಿ ಅದು ಕಾಪಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ 45ನೇ ದಿವಸ ನಾವು ಕೊನೆ ಗೊಬ್ಬರನ ಸಮರ್ಪಕವಾಗಿ ಕೊಡಬೇಕು ಅಂತ ಹೇಳ್ತೀವಿ. ಜೊತೆಗೆ ಯಾವ್ಯಾವ ಗೊಬ್ಬರ ಕೊಡೋದು ಅನ್ನೋದು ಜೊತೆಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಅಲ್ಲಿ ಕಾಂಡಕೊರಕ ಅಂತ ಆ ಒಂದು ಸಂದರ್ಭದಲ್ಲಿ ಬರ್ತಾ ಹೋಗುತ್ತೆ. ಬಿಳಿ ವಡೆ ಅಂತ ರೈತರು ಹೇಳ್ತಾರೆ, ಬಿಳಿ ವಡೆ ಬರ್ತಾ ಇದೆ ಅಂದರೆ ಬಿಳಿ ವಡೆ ಎರಡು ಸಂದರ್ಭದಲ್ಲಿ ಬರುತ್ತೆ. ಒಂದು ನೆಕ್ ಬ್ಲಾಸ್ಟ್ ಅಂತ ನಾವು ಹೇಳ್ತೀವಿ, ಕುತ್ತಿಗೆ ಮರಿ ಗಣಿಕ್ ಮರಿ ಅಂತ ನಾವು ಹೇಳ್ತೀವಿ. ಆ ನೆಕ್ ಬ್ಲಾಸ್ಟ್ ಬಂದಂಥ ಸಂದರ್ಭದಲ್ಲೂ ಗೊನೆ ಪೂರ್ತಿ ಬಿಳಿದಾಗ್ತಕ್ಕಂಥದ್ದು ನೋಡಿದ್ದೀವಿ. ಕಾಂಡ ಕೊರಕ ಬಂದಿದ್ದರೆ ಆ ಬುಡದಲ್ಲಿ ಕಾಂಡ ಕೊರೆಯೋದ್ರಿಂದ ಅಲ್ಲಿ ಈ ಒಂದು ಪೋಷಕಾಂಶ ಸರಬರಾಜು ಸಮರ್ಪಕವಾಗಿ ಆಗದೆ ಇರೋದ್ರಿಂದ ಆ ಜಳ್ಳು ಬರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇವೆರಡು ಹಂತದಲ್ಲೂ ಒಂದು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಗಣಿಕ್ ಮರಿ ಅಂದರೆ ಅದಕ್ಕೆ ಭೀಮ್ ಅಂತ ಔಷಧಿ ಸಿಗುತ್ತೆ, ಅದನ್ನು ಸ್ಪ್ರೇ ಮಾಡ್ತಕ್ಕಂಥದ್ದು, 1 gram ಹಾಕ್ಕೊಂಡು ಸ್ಪ್ರೇ ಮಾಡ್ತಕ್ಕಂಥದ್ದು. ಅದು ಕಾಂಡ ಕೊರಕದಿಂದಲೇ ಜಳ್ಳಾಗ್ತದೆ ಅಂದರೆ ಅದಕ್ಕೆ ಕ್ಲೋರೋಪೈರಿಪಾಸನ್ನು 50 EC 2 ml ಹಾಕ್ಕೊಂಡು. ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ ಜಮೀನಲ್ಲಿ ರೈತರು ತಿರುಗಾಡಬೇಕಾದ್ರೆ ಎಲ್ಲರ ದಡಿನಲ್ಲಿ 1-2 ಬಿಳಿ ಒಡೆ ಸ್ಟಾರ್ಟ್ ಆಗಿದ್ದರೆ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋದಕ್ಕೆ ಮೊದಲೇ ಈ ಒಂದು ಸ್ಪ್ರೇನ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಇನ್ನು ಈ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಪ್ರಮಾಣ ಭಾಳ ಮುಖ್ಯ, ಪ್ರಮಾಣಕ್ಕಿಂತ ವಿಧಾನವೂ ಅದಕ್ಕಿಂತ ಮುಖ್ಯ. ರಾಜಣ್ಣ ಅವರೇ, ಹೇಳಿ ನಿಮ್ಮ ಅನುಭವದಲ್ಲಿ ನೀವು ಶಿಫಾರಸು ಮಾಡಿದ ರೀತಿ ಅವರು ಅದನ್ನು ಪಡ್ಕೊಳ್ತಾರೆ, ಅದನ್ನು ಬಳಕೆ ಮಾಡುವಂಥ ರೀತಿಯಲ್ಲಿ ತಪ್ಪುಗಳಾಗ್ಬೋದು. ಪ್ರಮಾಣ ಸರಿಯಾಗಿದ್ದರೂ ಬಳಕೆ ಮಾಡುವಂಥ ವಿಧಾನದಲ್ಲಿ ತಪ್ಪಾದರೂ ಖಂಡಿತ ನಿಶ್ಚಿತ ಪರಿಣಾಮ ಇರೋದಿಲ್ಲ. ಖಂಡಿತ ಸಾಮಾನ್ಯವಾಗಿ ಎಲ್ಲಿ ತಪ್ಪುಗಳಾಗ್ತಾ ಇದೆ? ಹೆಚ್ಚಾಗಿ ನಾವು ನೋಡಿದಂಗೆ ರೈತರುಗಳು ಗೊಬ್ಬರವನ್ನು ಸಮರ್ಪಕ್ಕೆ ಕೊಡ್ತಾರೆ, ಇಲ್ಲ ಅಂತಲ್ಲ, ಸಮಯಕ್ಕೆ ಕರೆಕ್ಟಾಗಿ ಕೊಡಲ್ಲ ಒಂದು, ಆಮೇಲೆ ಹೇಗೆ ಕೊಡಬೇಕು ಅನ್ನೋದು ಒಂದು ಮೆಥಡನ್ನು ಅವರು ಪಾಲಿಸಲ್ಲ. ನಾವು ನೋಡಿದಾಗೆ ಒಂದು, ಈಗ ನಾವು ಗೊಬ್ಬರ ಕೊಟ್ಟ ಸಂದರ್ಭದಲ್ಲಿ ಒಂದು 24 ಗಂಟೆ ನೀರು ನಿಲ್ಲಿಸ್ಬೇಕು. ನಾವು ಗದ್ದೆಯಿಂದ ಹೊರಗಡೆಗೆ ಹೋಗ್ದಂಗೆ ಗೊಬ್ಬರ ಕೊಟ್ಟಿರ್ತಾರೆ, ನೀರು ಪಾತಿಯಿಂದ ಹೊರಗಡೆ ಹೋಗ್ತಾ ಇರುತ್ತೆ, ಕೊಟ್ಟಂಥ ಗೊಬ್ಬರ ಎಲ್ಲ ಬೇರೆ ಜಮೀನಿಗೆ ಹೋಗುತ್ತೆ. ಅಲ್ಲಿ ಒಂದು ರೈತರು ಹೇಳತಕ್ಕಂಥ ಒಂದು ಇದು, ಸಮರ್ಪಕವಾಗಿ ಗೊಬ್ಬರ ಕೊಟ್ಟ ತಕ್ಷಣ ಮಡಬಾಯಿ ಕಟ್ಟಿ ನೀರು ನಿಲ್ಲಿಸಿ 24 ಗಂಟೆ ನೀರು ಬೇರೆ ಗದ್ದೆಗೆ ಒಂದು ಪಾತಿಯಿಂದ ಇನ್ನೊಂದು ಪಾತಿಗೆ ಹೋಗ್ದಂಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ಗೊಬ್ಬರದ ಗುಣಮಟ್ಟನೂ ಅವ್ರು ನೋಡಬೇಕಾಗುತ್ತೆ. ಅಂಗಡಿನಲ್ಲಿ ತರಬೇಕಾದ್ರೆ ಗೊಬ್ಬರ ಚೆನ್ನಾಗಿದೆಯೋ ಇಲ್ವೋ, ಜಿನೇನಿರೋದನ್ನು ಅವ್ರು ತಗೋಬೇಕಾಗ್ತದೆ. ತುಂಬ ಇತ್ತೀಚೆಗೆ ಗೊಬ್ಬರದಲ್ಲಿ ಒಂದು ಗುಣಮಟ್ಟ ಕಡಿಮೆ ಆಗ್ತಿರೋದ್ರಿಂದ ಅವರು ನಂಬಿಕೆ ಇರತಕ್ಕಂಥ ಅಂಗಡಿನಲ್ಲಿ ಆ ಗೊಬ್ಬರನ ತಗೊಂಬಂದು ಹಾಕ್ಬೇಕಾಗತ್ತೆ. ಅದಕ್ಕೆ ಆದ ಕೆಲವು ಟೆಸ್ಟ್ಗಳು ಇದ್ದಾವೆ ಗೊಬ್ಬರನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಆ ಒಂದು ವಿಧಾನ ಪಾಲಿಸೋದ್ರಿಂದ ಒಂದು ಗುಣಮಟ್ಟದ ಗೊಬ್ಬರವನ್ನು ಅವರು ಭೂಮಿಗೆ ಒದಗಿಸ್ಬೇಕಾಗುತ್ತೆ. ಅವರೇ ಮಾಡ್ಕೊಳ್ಬೋದಾ ಟೆಸ್ಟನ್ನ? ಖಂಡಿತ ಖಂಡಿತ ಅವರೇ ಮಾಡ್ಕೊಳ್ತಕ್ಕಂಥ ಟೆಸ್ಟ್ಗಳು ಇದೆ. ಅದಕ್ಕೇನು ಖರ್ಚು ಬರ್ತಕ್ಕಂಥದ್ದು ಏನಿರಲ್ಲ. ಅಂಗಡಿನಲ್ಲಿ ಸ್ವಲ್ಪ ತಂದಂಥ ಗೊಬ್ಬರನ ಅಂಗಡಿ ಮುಂದೆನೇ ಟೆಸ್ಟ್ ಮಾಡಿ ಅವ್ರಿಗೂ ಹೇಳ್ಬೋದು ಈ ಥರ ಗೊಬ್ಬರ ಹೆಂಗಿದೆ ಅಂತ. ಸೊ ಹಾಗಾಗಿ ಯೂರಿಯಾ ಸೂಪರು ಅಥವಾ ಡಿ ಎ ಪಿ ಪೊಟಾಷನ್ನ ಟೆಸ್ಟ್ ಮಾಡ್ಕೋಬೋದು ಸರ್. ಹೇಗೆ ಅದೊಂಚೂರು ಹೇಳಿ? ಅದು ಟೆಸ್ಟ್ ಮಾಡ್ತಕ್ಕಂಥ ವಿಧಾನ ಸಿಂಪಲ್ ಇರುತ್ತೆ. ಒಂದು ಗಾಜಿನ ಲೋಟದಲ್ಲಿ ಒಂದು 50 ಗ್ರಾಮ್ ಯೂರಿಯಾನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2-3 ನಿಮಿಷ ಅದನ್ನು ಕಲಕಿದ್ರೆ ಆ ಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ಕರಗಿ ಹೋಗಬೇಕು, ಅದರಲ್ಲಿ ಏನು ಶೇಷ ಉಳಿಬಾರ್ದು. ಸೊ ಆವಾಗ ಗೊಬ್ಬರ ಚೆನ್ನಾಗಿದೆ ಕರಗಿದೆ ಅಂದರೆ ಈ ಒಂದು ಕರಗ್ತಕ್ಕಂಥ ಪ್ರವೃತ್ತಿ ಮಣ್ಣಲ್ಲೂ ಆಗುತ್ತೆ, ಬೆಳಗ್ಗೆ ಸಿಗುತ್ತೆ ಅನ್ನೋ ಒಂದು ಇದು. ಆಮೇಲೆ ಅದನ್ನು ಮುಟ್ಟಿ ನೋಡಿದ್ರೆ ಕೂಲಾಗಿರಬೇಕು, ಒಂದು ಐಸು ಮುಟ್ಟಿದಷ್ಟು ನಮಗೆ ಆಗ್ತಾಯಿದ್ರೆ ಆ ಒಂದು ಯೂರಿಯಾ ಚೆನ್ನಾಗಿದೆ ಅಂತ ನಾವು ಅಂದ್ಕೋಬೇಕಾಗುತ್ತೆ. ಅದಲ್ದಲ್ಲ ಬೇರೆ ಏನೋ ಕಣಗಳು ಅದರಲ್ಲಿ ಇತ್ತು ಅಂದರೆ ಹಾಗೆ ಗಟ್ಟಿಗೆ ಉಳಿತಕ್ಕಂಥ ಒಂದು ಇದನ್ನು ನೋಡಿದ್ದೀವಿ. ಸೊ ಇದು ಬಿಟ್ಟರೆ ನೆಕ್ಸ್ಟು ಡಿ ಎ ಪಿನ ಮಾಡ್ತಕ್ಕಂಥ ಸಿಂಪಲ್ ವಿಧಾನಗಳಿದ್ದಾವೆ. ಡಿ ಎ ಪಿನ ಒಂದು ಪ್ಲೇಟಿನಲ್ಲಿ ಹಾಕ್ಬಿಟ್ಟು ಒಂದು ಕ್ಯಾಂಡ್ಲನ್ನ ಹಚ್ಬಿಟ್ಟು ಅದನ್ನು ಈಟ್ ಮಾಡಿದ್ರೆ ಆ ಜೋಳದ ಅವಲು ಥರ ಅವು ಅರಳಬೇಕಾಗತ್ತೆ ಮೇಲ್ಗಡೆ ಬಿಸಿಗೆ. ಸೊ ಆವಾಗ ಡಿ ಎ ಪಿ ಚೆನ್ನಾಗಿದೆ ಅಂತ ನೀವು ಒಂದು ಹಂತದಲ್ಲಿ ತಿಳ್ಕೊಬೋದು. ಇಲ್ಲ ಇನ್ನೊಂದು ಹಂತ ಪರೀಕ್ಷೆ ಮಾಡ್ತೀವಿ ಅಂದರೆ ಆ ಡಿ ಎ ಪಿ ಕಾಳುಗಳು ಅಂಗೈಗೆ ಹಾಕ್ಕೊಂಡು ಏನು ಸುಣ್ಣ ಅಂತ ಇರುತ್ತೆ, ನಾವು ವಿಳ್ಯದಲ್ಲಿ ಅಡಿಕೆ ಹಾಕೋ ಸುಣ್ಣನ ಹಾಕಿ ಉಜ್ಜಿದ್ರೆ ಅದರಲ್ಲಿ ಅಮೋನಿಯಾ ರಿಲೀಸ್ ಆಗ್ತಾ ಹೋಗುತ್ತೆ, ಘಾಟ್ ವಾಸನೆ ಬರ್ತಾ ಹೋಗುತ್ತೆ. ಸೊ ಆವಾಗ ಡಿ ಎ ಪಿ ನಮಗೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂತ ನೀವು ಒಂದು ಹಂತದಲ್ಲಿ ತಿಳ್ಕೊಬೋದು. ಅದೇ ರೀತಿ ಪೊಟಾಷನ್ನು ಅಷ್ಟೇ, ನೀರಲ್ಲಿ ಹಾಕಿ ಗಾಜಿನ ಲೋಟದಲ್ಲಿ ಸ್ವಲ್ಪ ಹೊತ್ತು ಕಲಕಿದ್ರೆ ಕ್ಲೀನಾಗಿ ಕರಗಬೇಕಾಗುತ್ತೆ. ಸೊ ಹೆಚ್ಚಾಗಿ ಪೊಟಾಷಲ್ಲಿ ಗುಣಮಟ್ಟ ಕಡಿಮೆ ಇರೋದು ಅಂತ ನಾವು ರೈತರಲ್ಲಿ ಕೇಳ್ತಾ ಇರ್ತೀವಿ. ಆಗ ಈ ಒಂದು ಪರೀಕ್ಷೆನ ಮಾಡಿ ತಾವು ಇದನ್ನು ಗೊಬ್ಬರ ಯೂಸ್ ಮಾಡ್ಬೋದು ಸರ್. ಇನ್ನು ಇತ್ತೀಚಿನ ದಿನಗಳಲ್ಲಿ ನ್ಯಾನೋ ಯೂರಿಯಾ ಬಗ್ಗೆನೂ ನಾವು ಕೇಳ್ತಾ ಇದ್ದೀವಿ, ಹೇಳಿ ಅದರ ಬೆಳಕೆ ಹೇಗೆ ಭತ್ತದ ಬೆಳೆಯಲು ಸೂಕ್ತವಾಗುತ್ತೆ? ಆ್ಯಕ್ಚುಲಿ ಈಗ ಇತ್ತೀಚೆಗೆ ನ್ಯಾನೋ ಯೂರಿಯಾ ಬರ್ತಾ ಇದೆ ಸರ್ ಎಲ್ಲ ಕಡೆ. ಕೆಲವು ಟ್ರಯಲ್ಸು ತೊಗೊಂಡಿದ್ದೀವಿ, ಬಾಳೆ ಟೊಮೊಟೊ ಮತ್ತು ಬೇರೆ ಬೇರೆ ಬೆಳೆ ಮೇಲೆ ಈ ಒಂದು ಟ್ರಯಲ್ಸು ತೊಗೊಂಡಿದ್ದೀವಿ. ಸೊ ನ್ಯಾನೋ ಯೂರಿಯಾ ನಾವೇನು ಯಥೇಚ್ಛವಾಗಿ ಯೂರಿಯಾ ಯೂಸ್ ಮಾಡ್ತಿರ್ತೀವಿ ಇದನ್ನು ಅವಾಯ್ಡ್ ಮಾಡಲಿಕ್ಕೆ, ಆಮೇಲೆ ಬೆಳೆಗೆ ಎಷ್ಟು ಬೇಕು ಅಷ್ಟು ಯೂರಿಯಾ ಕೊಡಲಿಕ್ಕೆ ಈ ಒಂದು ತಾಂತ್ರಿಕವತ್ತನ್ನು ಉಪಯೋಗಿಸ್ತಿದ್ದೀವಿ. ಸುಮಾರು 1/2 ಲೀಟ್ರು ಬರ್ತಕ್ಕಂಥ ಲಿಕ್ವಿಡ್ ಬರುತ್ತೆ ಸರ್ ಅದು ನ್ಯಾನೋ ಯೂರಿಯಾ ಅಂತ. ಅದು 1 ಚೀಲ ಯೂರಿಯಾಗೆ ಸಮ. 1/2 ಲೀಟ್ರ್ ನಾವು 1 ಚೀಲ ಕೊಡ್ತಕ್ಕಂಥ ಗದ್ದೆಗೆ 1/2 ಲೀಟ್ರನ್ನು ಯೂಸ್ ಮಾಡ್ಬೋದು. ಇದನ್ನು ಸುಮಾರು ಅದು 20-25 ದಿವಸಕ್ಕೆ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಸರ್. 20 ದಿವಸ ಆದಮೇಲೆ ಮತ್ತೆ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ಸೊ ಆಗಾಗೆ ಕೊಡೋದ್ರಿಂದ ಸಮರ್ಪಕ್ಕೆ ಬೆಳೆಗೆ ಸಿಗ್ತಾ ಹೋಗುತ್ತೆ. ಎಲೆ ಮೇಲೆ ಸ್ಪ್ರೇ ಮಾಡೋದ್ರಿಂದ ಸುಮಾರು 40-50% ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಸರ್ ಇದು. ಸೊ ಹಾಗಾಗಿ ಈ ನ್ಯಾನೋರಿ ಇತ್ತೀಚೆಗೆ ಟ್ರಯಲ್ ಬಂದಿದೆ, ಕೆಲವು ಕಡೆ ರೈತರೆಲ್ಲ ಮಾಡಿದ್ದಾರೆ. ಇನ್ನೂ ರೈತರ ಗಮನಕ್ಕೆ ಇದು ಬರಬೇಕಾಗಿದೆ ಸರ್, ಮುಂದೊಂದು ದಿವಸ ಇದು ಬರ್ತಕ್ಕಂಥ ಇದಿದೆ ಸರ್. ರಾಜಣ್ಣ ಅವರೇ, ನಿಮ್ಮ ಮಾತನ್ನು ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ಈ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಬೆಳೆಗೆ ಮಾಡುವಂಥದ್ದಲ್ಲ, ಪ್ರತಿ ಬೆಳೆಗೂ ಅದನ್ನು ಆ ಕ್ರಮಗಳನ್ನು ಅವರು ನಿರ್ವಹಿಸಬೇಕಾಗುತ್ತೆ. ಹೇಳಿ, ಈ ಒಂದು ರೈತ ಬಾಂಧವರಿಗೆ ಈ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಆ್ಯಕ್ಚುಲಿ ಪ್ರತಿಯೊಂದು ಬೆಳೆಗೂ ತನ್ನದೇ ಆದ ಬೆಳೆ ಒಂದು ಪೋಷಕಾಂಶವನ್ನು ಕೇಳುತ್ತೆ ಸರ್ ಅದು. ಹಾಗಾಗಿ ಆ ಬೆಳೆಗೆ ಹೊಂದ್ಕೊಳ್ತಕ್ಕಂಥ ಗೊಬ್ಬರ, ಆಮೇಲೆ ಮಣ್ಣಿಗೆ ಹೊಂದ್ಕೊಳ್ತಕ್ಕಂಥ ಗೊಬ್ಬರ ಸೆಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸೊ ಆ ಮಣ್ಣು ಯಾವ ಗೊಬ್ಬರನ ಇಷ್ಟಪಡುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಕೊಡೋದ್ರಿಂದ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಮಣ್ಣು ಆರೋಗ್ಯವಾಗಿರುತ್ತೆ. ಸೊ ಹಾಗಾಗಿ ಆ ಥರ ಗೊಬ್ಬರಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನು ರೈತರು ಪಾಲಿಸ್ಬೇಕಾಗುತ್ತೆ ಸರ್.

ಜಲಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ